ಸರ್ಕಾರ ಬದ್ದ, ವೀರೇಂದ್ರ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಧರ ಹಮ್ ಬೋಲ್ ರಹ ತೆರೆ ಬೀಜು ಕಾ ಪುತಲಾ ಬೋಲ್ ರಹಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂದಾ ತುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ ಕೇ ದಿನ್ ಭೀ ಖೇತೀ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತೀ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಶಿರಸಿಯ ಟಿಎಸ್ಎಸ್ ಸಂಸ್ಥೆ ರೈತರಿಗಾಗಿ ಹಮ್ಮಿಕೊಂಡ ಯೋಜನೆಗಳು. ಈ ವಿಷಯವಾಗಿ ಆನಂದ್ ಜಿ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕೇಳುವರೆ ಈಗ ಆನಂದ್ ಜಿ ಭಟ್ ಅವರಿದ್ದಾರೆ. ಇವರು ಟಿಎಸ್ಎಸ್ ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಹೂಡಿಕೆ ವಿಭಾಗ ಅಂತ ಒಂದಿದೆ. ಇಲ್ಲಿ ಏನೇನು ಹೂಡಿಕೆ ಮಾಡಬಹುದು ಮತ್ತು ಅಲ್ಲಿ ಏನಾದರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಇದ್ರೆ ಕೇಳಬಹುದು, ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು, ಆ ಇದ್ರೊಳಗ ಕೂಡ ತಾವು ಭಾಗವಹಿಸಬಹುದು. ಈ ನಿಟ್ಟಿನೊಳಗ ರೈತರು ಭಾಗವಹಿಸಿ ತಮಗೆ ಹೇಗೆ ಲಾಭದಾಯಕವಾಗಿ ತಮ್ಮ ಅಸೆಟ್ ಅನ್ನ ಮಾರ್ಕೊಳ್ಳೋದು ಅಥವಾ ಇನ್ವೆಸ್ಟ್ ಮಾಡೋದು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನೊಳಗೆ ವಿಚಾರ ಮಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಆನಂದ್ ಜಿ ಭಟ್ ತಿಳಿಸಿಕೊಡ್ತಾರೆ. ಈಗ ಹೂಡಿಕೆ ಕುರಿತು ಟಿಎಸ್ಎಸ್ ಅಲ್ಲಿ ಏನೆಲ್ಲ ಸಾಧ್ಯತೆಗಳಿದವು ಮತ್ತು ಏನೆಲ್ಲ ಯೋಜನೆಗಳಿದವು. ನಮಸ್ಕಾರ, ನನ್ನ ಹೆಸರು ಆನಂದ್ ಭಟ್ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ವಿಭಾಗವನ್ನು ನೋಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಸದಸ್ಯರ ಸಂಖ್ಯೆ ಬಂದ್ಬಿಟ್ಟು, ರೈತರ ಸಂಖ್ಯೆ ಬಂದ್ಬಿಟ್ಟು 30,000 ಅಧಿಕ ಇದೆ ಉತ್ತರ ಕನ್ನಡ ಭಾಗದಲ್ಲಿ. ಇವರಿಗೆಲ್ಲ ಸಹಾಯವಾಗಲಿ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿರೋದು ಇನ್ವೆಸ್ಟ್ಮೆಂಟ್ ವಿಭಾಗವನ್ನು. ಇದರಲ್ಲಿ ರಿಯಲ್ ಎಸ್ಟೇಟ್ ಸರ್ವಿಸಸ್ ಇದೆ, ಆಮೇಲೆ ಮ್ಯಾರೇಜ್ ಬ್ಯೂರೋ ಸರ್ವಿಸಸ್ ಇದೆ, ಆಮೇಲೆ ಡಿಮ್ಯಾಟ್ ಅಕೌಂಟ್, ಗೋಲ್ಡ್ ಸ್ಕೀಮ್ಸ್ ಮತ್ತು ಟೂರಿಸಂ ವಿಭಾಗವನ್ನು ಪ್ರಾರಂಭಿಸಲಾಗಿದೆ. ಇದನ್ನು ಪ್ರಾರಂಭಿಸಲು ಮೂಲ ಕಾರಣ ಏನು ಕೇಳಿದರೆ, ರಿಯಲ್ ಎಸ್ಟೇಟ್ ಮೊದಲೇನಾಗ್ತಾ ಇತ್ತು ಈ ಮಾರ್ಕೆಟಲ್ಲಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳ್ಕೊಂಡು ಇದೊಂದು ವಿಭಾಗವನ್ನು ಸ್ಟಾರ್ಟ್ ಮಾಡಿದ್ದು. ಮೊದಲು ಅಗ್ರಿಮೆಂಟ್ಗಳ ಮೂಲಕ ಮತ್ತು ಇತರೆ ಇದರ ಮೂಲಕ ರೈತರು ಸಂಕಷ್ಟದಲ್ಲಿ ಸಿಗ್ತಾ ಇದ್ರು, ಸರಿಯಾದ ಪ್ರೈಸ್ ಅವರಿಗೆ ಬಂದ್ ಮಾಡ್ತಾ ಇಲ್ಲಾಗಿತ್ತು ಮತ್ತು ರೈತರು ಮೋಸ ಹೋಗ್ತಾ ಇದ್ರು ಮತ್ತು ಸರಿಯಾದ ಒಂದು ಪ್ರೈಸ್ ಸಿಗ್ತಾ ಇಲ್ಲಾಗಿತ್ತು. ಸೊ ಆ ಕಾರಣದಿಂದ ಈ ಒಂದು ವಿಭಾಗವನ್ನು ಸ್ಟಾರ್ಟ್ ಮಾಡ್ಲಿಕ್ಕಾಯ್ತು. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಭೂಮಿಯನ್ನು ಕೊಳ್ತಾ ಇರೋರಿಗೆ ನಾವು ಯಾವುದೇ ರೀತಿಯ ಚಾರ್ಜ್ ಅನ್ನು ನಾವು ಮಾಡ್ತಾ ಇಲ್ಲ. ಇದರ ಪ್ರಯೋಜನವನ್ನು ಖರೀದಿದಾರರು ಮಾಡ್ಕೊಳ್ತಾರೆ. ಎರಡನೇದು ಏನಂತ ಹೇಳಿದ್ರೆ ರೈತರಿಗೆ ನಾವು ನೇರ ಖರೀದಿದಾರರಿಂದ ಮಾತಾಡಿಸ್ತೀವಿ. ಸೊ ಯಾವುದೇ ಸಹಿತ ಅಲ್ಲಿ ಪ್ರೈಸ್ ಅನ್ನು ಡಿಸೈಡ್ ಮಾಡುವಂತ ಅಧಿಕಾರ ರೈತರ ಹತ್ರನೇ ಇರುತ್ತೆ. ಇದರ ನೇರ ಬೆನಿಫಿಟ್ ಏನು ಉಪಯುಕ್ತತೆ ಇದೆ ಅದನ್ನ ಗ್ರಾಹಕರು ಮತ್ತೆ ಮಾರುವಂತ ರೈತರು ಪಡ್ಕೊಳ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಬೆಲೆಗಳಲ್ಲಿ ಏರುಪೇರು ಮತ್ತೆ ಯಾವುದೇ ರೀತಿಯ ಒತ್ತಡವು ಸಹಿತ ರೈತರ ಮೇಲೆ ಇರೋದಿಲ್ಲ. ಇದೊಂದೇ ಅಲ್ಲದೆ ನಾವು ಇಲ್ಲಿ ಇರುವಂತ ನಮ್ಮ ಸದಸ್ಯರು ಯಾವುದೇ ಭಾಗದಲ್ಲಿ ನಮ್ಮ ಬ್ರಾಂಚ್ಗಳಿರುವ ಭಾಗದಲ್ಲಿ ನಮ್ಮ ನೆಟ್ವರ್ಕ್ ಇರುವಂತಹ ಭಾಗದಲ್ಲಿ ಯಾವುದೇ ರೀತಿಯ ಸೈಟ್ ಪರ್ಚೇಸ್ ಮಾಡುವುದಿದ್ದಲ್ಲಿ ಮನೆಗಳನ್ನು ಕೊಳ್ಳುವುದಿದ್ದಲ್ಲಿ ಆ ಒಂದು ವಿಭಾಗದಲ್ಲಿ ನಾವು ಅದನ್ನು ಮಾಡಿಕೊಡ್ತಾ ಇದ್ದೇವೆ. ನೇರವಾದ ಮಾರ್ಕೆಟ್ ಪ್ರೈಸಲ್ಲಿ ಅದನ್ನು ಮಾಡಿಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಒಂದು ಒತ್ತಡಕ್ಕೆ ಮಣಿಯದೆ ಗ್ರಾಹಕ ಮತ್ತು ಮಾಲಕ ಇಬ್ರು ನೇರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಗ್ರಾಹಕರಿಗೆ ನಾವು ಯಾವುದೇ ರೀತಿಯ ಚಾರ್ಜ್ ಅನ್ನು ಸಹಿತ ವಿಧಿಸ್ತಾ ಇಲ್ಲ. ಇದೊಂದು ಯುನಿಕ್ ಟೈಪಿನ ಯೋಜನೆ. ಹೆಚ್ಚಾಗಿ ಎಲ್ಲೂ ಸಹಿತ ಈ ರೀತಿಯ ಒಂದು ರಿಯಲ್ ಎಸ್ಟೇಟ್ ಸರ್ವಿಸ್ ಇರುವುದಿಲ್ಲ. ಯಾಕಂದ್ರೆ ಎರಡು ಕಡೆ ಚಾರ್ಜ್ ಮಾಡುವಂತ ನಾರ್ಮಲಿ ನಾವು ಇದನ್ನು ಕಾಣ್ತೀವಿ, ಅಥವಾ ಪ್ರೈಸ್ಗಳಲ್ಲಿ ಆ ಸೈಡ್ ಈ ಸೈಡ್ ಮಾಡುವಂತ ಇದನ್ನು ನಾವು ಕಾಣ್ತೀವಿ. ಸಂಸ್ಥೆಯ ಮೂಲ ಉದ್ದೇಶ ಈ ಒಂದು ಸೊಸೈಟಿಗೆ ಸರ್ವ್ ಮಾಡುವುದೇ ಆಗಿದೆ. 99 ವರ್ಷದ ಹತ್ರ ಸಂಸ್ಥೆ ಮುನ್ನೋಗ್ತಾ ಇದೆ. ಸೊ 100ನೇ ವರ್ಷ ಹತ್ತಿರದಲ್ಲಿದೆ. ಕಾರಣ ಈ ಸಂಸ್ಥೆ ಬೆಳೆದ ಕಾರಣ ಜನರ ಒಂದು ಸ್ಪಂದನೆ, ಜನರಿಟ್ಟಂತ ಒಂದು ಟ್ರಸ್ಟ್, ಆ ಕಾರಣದಿಂದ ಈ ಸಂಸ್ಥೆ 100ನೇ ವರ್ಷವನ್ನು ಮುಟ್ಟುವತ್ತ ಮುನ್ನುಗ್ತಾ ಇದೆ. ಸೊ ಈ ಸಂಸ್ಥೆಯನ್ನು ಮಾಡಿದ್ರು ಅವರ ಒಂದು ಮೂಲ ಉದ್ದೇಶ ಜನರಿಗೆ ಸರ್ವ್ ಮಾಡೋದಾಗಿತ್ತು. ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಈ ಒಂದು ಸರ್ವಿಸ್ ಅನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಸೊ ಇದರ ಬೆನಿಫಿಟ್ ಅನ್ನ ಜನ ಪಡ್ಕೊಳ್ತಾ ಇದ್ದಾರೆ. ಈಗ ರಿಯಾಲಿಟಿ ಅಂದ್ರೆ ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಲ್ಲ, ಇದರ ಮಾರುವವರು ಮೆಂಬರ್ ಆಗಿರ್ಬೇಕು, ಕೊಳ್ಳುವವರು ಮೆಂಬರ್ ಆಗಿರ್ಬೇಕು, ಹಂಗೇನು ಇರ್ತಾ? ಹಾಗೇನಿಲ್ಲ. ಯಾಕಂತ ಹೇಳಿದ್ರೆ ಸೊಸೈಟಿಗೆ ಸರ್ವ್ ಮಾಡೋದು ಅಂತ ಹೇಳಿದ್ಕೊಳ್ಳೆ, ಸೊ ಇಲ್ಲಿ ಎಲ್ಲಾ ರೀತಿಯ ಗ್ರಾಹಕರು ಬರ್ತಾರೆ. ಈಗ ನಮ್ಮಲ್ಲಿ ಸೂಪರ್ ಮಾರ್ಕೆಟ್ ಇದೆ, ಎಲ್ಲದೂ ಇದೆ. ಇಲ್ಲಿ ಬಂದಂತ ಗ್ರಾಹಕರು ಆ ಒಂದು ಟ್ರಸ್ಟ್ ಮೂಲಕನೇ ಬಂದಿರ್ತಾರೆ. ಸೊ ನಾವು ಎಲ್ಲರಿಗೂ ಸಹಿತ ಇಲ್ಲಿ ಆ ಸರ್ವಿಸ್ ಅನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಮೆಂಬರ್ ಆಗಿರ್ಲೇಬೇಕಂತ ಕಂಡೀಷನ್ಗಳೇನಿರೋದಿಲ್ಲ. ಎಲ್ಲರೂ ಇದನ್ನ ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ, ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಉದಾಹರಣೆಗೆ ಇಷ್ಟು ದಿನ ಏನಕ್ಕಿತ್ತು ಈ ರೀತಿ ರಿಯಾಲಿಟಿ TSS ಕೈ ತೊಗೊಂಡ್ಮೇಲೆ ಏನಾಗ್ತದೆ? ಮೊದಲು ಹೇಳಿದಾಗೇನೆ ಅಗ್ರಿಮೆಂಟ್ ಮತ್ತು ಮುಂತಾದವರುಗಳ ಮೂಲಕ ರೈತರು ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಡ್ತಾ ಇದ್ರು. ಯಾಕಂದ್ರೆ 1 ವರ್ಷ 2 ವರ್ಷ ಅಗ್ರಿಮೆಂಟ್ಗಳಾಗಿರ್ತಿತ್ತು. ರೈತರಿಗೆ ಆ ಸೈಡ್ ಜಮೀನನ್ನು ಮಾರ್ಲಿಕ್ಕೆ ಆಗುದಿಲ್ಲಾಗಿತ್ತು. 10% 5% ಕೊಟ್ಟುಬಿಟ್ಟು ಅಗ್ರಿಮೆಂಟ್ಗಳಾಗ್ತಿತ್ತು. ರೈತರು ನಿಜವಾದ ಬೆಲೆಗಳನ್ನು ಕಳ್ಕೊಳ್ತಾ ಇದ್ರು. ಆ ಸೈಡ್ ಅವ್ರಿಗೆ ಮಾರ್ಲಿಕ್ಕೆ ಆಗುದಿಲ್ಲಾಗಿತ್ತು, ಲೀಗಲಿ ಅವ್ರು ಸಿಕ್ಕಾಕೊಂಡ್ಬಿಡ್ತಾ ಇದ್ರು. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಅಂತ ಹೇಳ್ಕೊಂಡು ನಾವು ಇದನ್ನೊಂದು ಶುರು ಮಾಡಿದಾಗ ಬಹುತೇಕ 90% ಈ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗಿದೆ. ಇವತ್ತು ರೈತರು ನೇರ ಅವರ ಪ್ರೈಸ್ಗಳು ಗೊತ್ತಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ನಮ್ಮ ವಾಟ್ಸ್ಆಪ್ ಮೂಲಕ ನಿಯರ್ ಅಬೌಟ್ 16,000 ಜನರ ಒಂದು ಗ್ರೂಪ್ ಇದೆ, ಅವ್ರಿಗೆ ರೀಚ್ ಆಗ್ತಾ ಇದ್ದೀವಿ, ಮತ್ತು ಮೀಡಿಯಾಗಳ ಮೂಲಕ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಇದರಿಂದ ಜನರ ಹೆಚ್ಚಿನ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ, ಅವರಿಗೆ ಬೆಲೆಗಳು ಅರಿವು ಆಗ್ತಾ ಇದೆ. ಇವತ್ತಿನ ದಿವಸದಲ್ಲಿ ಜನಸಂಖ್ಯೆ ಬೆಳೆಯುತ್ತೆ ಹೊರತು ಭೂಮಿ ಬೆಳೆಯೋದಿಲ್ಲ. ಹಾಗಾಗಿ ಕೆಲವೊಂದು ವಿಷಯಗಳಂದ್ರೆ ಇದರಲ್ಲಿ ಫಿಕ್ಸ್ಡ್ MRP ಇರೋದಿಲ್ಲ, ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ಬಟ್ ಜಮೀನುಗಳು ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇದೆ ಇವತ್ತಿನ ದಿವಸದಲ್ಲಿ. ಸೊ ಹಾಗಾಗಿ ನಾವು ಬಂದ ನಂತರ ಸರಿಯಾದ ಪ್ರೈಸ್ಗಳಿಗೆ ರೈತರು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಮತ್ತೊಂದು ರೀತಿಯಲ್ಲಿ ಏನಾಗ್ತಿತ್ತು ಕೇಳಿದ್ರೆ, ರೈತರು ಒಂಥರ ಗೊಂದಲದಲ್ಲಿ ಪ್ರೈಸ್ ಬರ್ತಾ ಇದೆ ಅಂತ ಮಾರ್ಲಿಕ್ಕೆ ನಿಲ್ತಾ ಇದ್ರು. ಇವತ್ತು ನಮ್ಮ ಮೂಲ ಉದ್ದೇಶ ಕೃಷಿಕರನ್ನ ಅವರ ಒಂದು ಏನ್ ಹಕ್ಕಿದೆ ಅದರ ಬಗ್ಗೆ ತಿಳಿಸ್ಕೊಡೋದೇ ಆಗಿದೆ. ಇವತ್ತು ಮಾರ್ಕೊಂಡ್ರೆ ನಾಳೆ ದಿವಸ ಅವರಲ್ಲಿ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮಲ್ಲಿ ಕೊಂಡುಕೊಳ್ಳಲು ಬರುವಂತವರು ಬಹಳ ಜನ ಮೊದಲು ಮಾರದಂತವರೇ ಆಗಿದ್ದಾರೆ. ಸೊ ಅವರಿಗೆ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇರೋದಿಲ್ಲ. ರೀಸನ್ ಏನ್ ಕೇಳಿದ್ರೆ, ಆ ಟೈಮ್ ಇನ್ಫ್ಲೇಷನ್ ಮತ್ತೆ ಇದ್ರ ರಿಲೇಟೆಡ್ ಇದು ಮಾಡಿದಾಗ ವರ್ಷ ರಿಯಲ್ ಎಸ್ಟೇಟ್ ಪ್ರೈಸ್ಗಳು ಏರ್ತಾನೆ ಇದೆ. ಸೊ ಹಾಗಾಗಿ ಇದಕ್ಕೆ ಅವಶ್ಯಕತೆ ಇಲ್ಲದೆ ಮಾರ್ಲಿಕ್ಕೆ ಬಂದಾಗ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀವಿ, ಏನಕ್ಕೆ ಮಾರ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀವಿ. ಅವಶ್ಯಕತೆ ಇಲ್ಲ ಎಂದಲ್ಲಿ ನಾವು ಅದನ್ನು ತಿಳಿಸ್ಕೊಡ್ತೀವಿ, ಮಾರ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಮುಂದಿನ ಇವರಿಗೆ ಉಪಯೋಗ ಆಗುತ್ತೆ, ಬೇರೆ ಬೇರೆ ರೀತಿಯ ಪ್ರಯೋಜನಗಳನ್ನು ಇದೇ ಇದರಿಂದ ಪಡ್ಕೊಳ್ಬಹುದು ಅಂತ ಹೇಳೋದನ್ನ ಅವರಿಗೆ ಮನವರಿಕೆ ಮಾಡಿಬಿಟ್ಟು ನಿಯರ್ಲಿ ಅಬೌಟ್ ಒಂದು 30-40% ಅನ್ನು ನಾವು ನಿಲ್ಲಿಸಿದೀವಿ ಮಾರೋದನ್ನ. ರೈತರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ನಮ್ಮಲ್ಲಿ ಮಾರ್ಲಿಕ್ಕೆ ಬಂದಾಗ ರೈತರಿಗೆ ನಾವು ನೇರ ಕೌನ್ಸಿಲಿಂಗ್ ಮಾಡ್ತೀವಿ. ಅವಶ್ಯಕತೆ ಇದ್ದಲ್ಲಿ ಎಲ್ಲಿ ನಗರಗಳಿಗೆ ಹತ್ತಿರದಲ್ಲಿದೆ ಅಷ್ಟೆ ಉಪಯೋಗ ಆಗುತ್ತೆ, ಅವರಿಗೆ ಬಿಟ್ಕೊಟ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಲ್ಲಿ ಮಾತ್ರ ಅವರಿಗೆ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ ಹೇಳ್ತೀವಿ. ಬಿಟ್ರೆ ಸುಮ್ಮನೆ ಮಾರ್ಲಿಕ್ಕೆ ನಿಂತಾಗ ಅವರಿಗೆ ನಾವು ಅದನ್ನು ಮನವರಿಕೆ ಮಾಡಿಕೊಡ್ತೀವಿ, ಮಾರ್ಕೊಂಡ್ರೆ ನಿಮಗೆ ಮತ್ತೆ ಮುಂದೆ ಪರ್ಚೇಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಜನ ಅರಿತಾ ಇದ್ದಾರೆ. ಇವತ್ತಿನ ದಿವಸ ಎಷ್ಟೋ ಪರ್ಸೆಂಟೇಜ್ ಜಮೀನು ಮಾರುವಂತದ್ದು ನಿಂತಿದೆ. ಮಾರುದೇ ಮೂಲ ಉದ್ದೇಶ ಆಗಿಬಿಟ್ರೆ ಮಾರ್ಬಿಡ್ತಿದ್ವಿ. ಮತ್ತೆ ಅಲ್ಲಿ ಏನೋ ಈಗ ನಮ್ಗೆ ಅರ್ಜೆಂಟ್ ಆಗಿ ಒಂದ್ 400,000 ರೂಪಾಯಿ ಬೇಕಾಗಿತ್ತು, ನೌಕರಿ ಹಿಡಿಲಿಕ್ಕು ಅಥವಾ ಮದುವೆ ಮಾಡ್ಲಿಕ್ಕು ಅಥವಾ ಇನ್ನು ಏನೋ ಇದಕ್ಕೆ ಇರುತ್ತೆ. ಅಲ್ಲಿ ಏನಾದ್ರೂ TSS ವತಿಯಿಂದ ಆ ಒಂದು ಸಹಕಾರ ಸಹಾಯ ಹಿಂಗೆಲ್ಲ ಇರ್ತ? ಈಗ ನಮ್ಮಲ್ಲಿ ಖಾತೆ ಇದ್ದವರಿಗೆ ರೈತರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಹಾಯಧನಗಳಿರುತ್ತೆ, ಪ್ರತಿ ವರ್ಷನೂ ಅಲಾಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಮದುವೆ ಮುಂಜಿ ಕಾರ್ಯಗಳಿಗೆ ಬಂದಾಗ ಖಾತೆ ಸಾಲಗಳಂತೇಳಿ ನಾವು ಮಾಡಿಕೊಡ್ತಾ ಇದ್ದೀವಿ. ಅದೆಲ್ಲ ಪ್ರಯೋಜನಗಳು ಎಲ್ಲ ರೈತರುಗಳು ನಮ್ಮಲ್ಲಿ ವಿಕ್ರಿ ಮಾಡ್ತಾ ಇದ್ದವ್ರು ಪಡಿತಾ ಇದ್ದಾರೆ. ಸೊ ಟಿಎಸ್ಎಸ್ ಸಂಸ್ಥೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಕೃಷಿಕರಿಗೆ ಒಂದು ಮೂಲ ಸಂಸ್ಥೆಯಾಗಿ ಇವತ್ತು ಬಹಳ ಹೆಸರು ಮಾಡ್ತಾ ಇದೆ. ರೀಸನ್, ಅವರು ಇಲ್ಲಿ ಬಂದು ಈ ವ್ಯವಸ್ಥೆ ಹೇಗಿದೆ ಕೇಳಿದ್ರೆ ಬ್ಯಾಂಕಿಂದ ಕ್ವಿಕ್ ಆಗಿ ವರ್ಕ್ ಮಾಡ್ತದೆ. ಜನ ಇಲ್ಲಿ ಏನಾದರೂ ಬಂದು ಅವರಿಗೆ ಕ್ಯಾಶ್ ಅರ್ಜೆಂಟ್ ಅಲ್ಲಿ ಬೇಕಾದಲ್ಲಿ 5,000 ಇರಲಿ 10,000 ಇರಲಿ, ಅವ್ರು ಯಾವುದಕ್ಕೂ ವೇಟ್ ಮಾಡ್ಬೇಕಂತ ಹೇಳಲ್ಲ, ಡೈರೆಕ್ಟ್ ಆಗಿ ಕೌಂಟರ್ ಹೋಗ್ಬಿಟ್ಟು ವಿಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಚ್ಚಿನ ಅಮೌಂಟ್ ಬೇಕಾದಲ್ಲಿ ಮಾತ್ರ ಬೇರೆ ಬ್ಯಾಂಕಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಬಿಟ್ಟರೆ ಇಲ್ಲೇ ವ್ಯವಹಾರ ಮುಗಿಸ್ಕೊಂಡು ಹೋಗ್ತಾರೆ. ಯಾವುದೇ ಬ್ಯಾಂಕಿಗೆ ಹೋದ್ರೆ ಇವತ್ತಿನ ದಿವಸದಲ್ಲಿ ಅರ್ಧ ಗಂಟೆ ಅಥವಾ 1 ತಾಸಲ್ಲಿ ವ್ಯವಹಾರಗಳು ಮುಗಿಯೋದಿಲ್ಲ. ಇವತ್ತು 5-10 ನಿಮಿಷದಲ್ಲಿ ಬಂದ್ಬಿಟ್ಟು ಅವ್ರ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಯುನಿಕ್ ನಮ್ಮಲ್ಲಿ ಸರ್ವಿಸ್ ಇದೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳು ಅಷ್ಟೇ ತ್ವರಿತವಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಜನ ಈ ರೀಸನ್ಗಳಿಂದಾಗಿ ಖುಷಿಯಾಗಿದ್ದಾರೆ. ಇನ್ನು ಮದುವೆ ಬ್ಯೂರೋ, ಮ್ಯಾರೇಜ್ ಬ್ಯೂರೋ ಅಂತ ಮಾಡಿದ್ದಾರೆ, ಇದು ಹೇಗೆ ಕಾರ್ಯ ನಿರ್ವಹಿಸುತ್ತೆ, ಉದ್ದೇಶ ಏನಾಗಿದೆ? ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಕೇಳಿದ್ರೆ, ರೈತರ ಮಕ್ಕಳಿಗೆ ಮತ್ತೆ ಸಮಾಜದಲ್ಲಿ ಬಹಳಷ್ಟು ಅಂದ್ರೆ ಮದುವೆ ರೈತರ ಮಕ್ಕಳೇ ಇರಲಿ ಎಜುಕೇಟ್ ಆದವರಿರಲಿ, ಮದುವೆ ಏಜ್ಗಳು ಹೆಚ್ಚಾಗ್ತಾ ಹೋಗ್ತಾ ಇತ್ತು, ಮೀರ್ತಾ ಇತ್ತು. ಸೊ ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಇದು ಮಾಡಬೇಕು ಅಂತ ಹೇಳ್ಕೊಂಡು ಜನರ ಮನವರಿಕೆಗೆ ತರಬೇಕು ಅಂತ ಮಾಡ್ಕೊಂಡು ಈ ಮ್ಯಾರೇಜ್ ಬ್ಯೂರೋನ ಸ್ಟಾರ್ಟ್ ಮಾಡ್ಲಿಕ್ಕಾಯ್ತು. ಸ್ಟಾರ್ಟ್ ಮಾಡಿ 6 ತಿಂಗಳಾಗಿದೆ. ಜನರ ಸ್ಪಂದನೆ ಹೇಗಿದೆ ಕೇಳಿದ್ರೆ, ಇದು ಸಹಿತ ಒಂದು ಯುನಿಕ್ ಟೈಪ್ ಅಲ್ಲಿ ನಾವು ಈ ಸರ್ವಿಸ್ ಅನ್ನು ಶುರು ಮಾಡಿದೀವಿ. ಹೇಗಿದೆ ಕೇಳಿದ್ರೆ, ನಮ್ಮ ಆನ್ಲೈನ್ ಸರ್ವಿಸ್ ಮೂಲಕನೇ ಆದಷ್ಟು ನಾವು ಕಸ್ಟಮರ್ ಅಂದ್ರೆ ಎಲ್ಲಾ ಗ್ರಾಹಕರ ಟಚ್ ಅಲ್ಲಿ ಇರ್ತೀವಿ, ಮತ್ತೆ ಎಲ್ಲಾ ಅವರಿಗೆ ಬೇಕಾದಂತ ಸರ್ವಿಸ್ ಅನ್ನ ಆನ್ ದಿ ಸ್ಪಾಟ್ ಅಲ್ಲಿ ನಾವು ಅದನ್ನ ರೆಡಿ ಮಾಡಿಕೊಡ್ತೀವಿ. ಅವ್ರಿಗೆ ಬೇಕಾದಂತ ಉಪಯುಕ್ತ ಮಾಹಿತಿಗಳನ್ನ ವಧುಗಳ ಬಗ್ಗೆ ಇರಲಿ, ವರರ ಬಗ್ಗೆ ಇರಲಿ ನಾವು ಕೊಡ್ತೀವಿ. ತ್ರೂ ವಾಟ್ಸ್ಆಪ್ ಇರ್ಬೋದು, ತ್ರೂ ಅವರಿಗೆ ಕಾಲಿಂಗ್ ಮೂಲಕ ಇರ್ಬೋದು, ನಿರಂತರವಾಗಿ ಒಂದು ದಿವಸದಲ್ಲಿ ನಿಯರ್ಲಿ ಅಬೌಟ್ ಒಂದು 30-40 ಜನರಿಗೆ ಇಂಟ್ರಾಕ್ಷನ್ ಗಳಾಗುತ್ತೆ. ಸೊ ಈಗ ನೀವು ಮೇಲ್ಗಡೆ ಹೋಗ್ಬಿಟ್ಟು ನಮ್ಮ ವಿಭಾಗದಲ್ಲಿ ನೋಡ್ತಾ ಇದ್ರೆ, ಆ ಹುಡುಗರು ಕಂಟಿನ್ಯೂ ಆಗಿ ಅದನ್ನು ಮಾಡ್ತಾ ಇರ್ತಾರೆ. ಇದು ಏನಾಗುತ್ತೆ, ಜನರ ಇದರ ಹೆಚ್ಚಿನ ಬೆನಿಫಿಟ್ ಅನ್ನು ಪಡಿತಾ ಇದ್ದಾರೆ. ನಮ್ಗೆ ಒಂದು ಖುಷಿ ಅಂತ ಕೇಳಿದ್ರೆ, ನಾವು ಯಾವುದೇ ಒಂದು ಇದನ್ನು ಸ್ಟಾರ್ಟ್ ಮಾಡಿದಾಗ ಅದರಿಂದ ಜನರು ಬೆನಿಫಿಟ್ ಪಡಿತಾ ಹೋಗ್ತಾ ಇದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಸೊ ಆ ಒಂದು ಇದು ಸಂಸ್ಥೆಗಿದೆ. ಇವತ್ತು ನಿಯರ್ಲಿ 25 ಹೆಚ್ಚಿಗೆ ಮದುವೆಗಳಾಗಿದೆ, 40 ಹೆಚ್ಚಿಗೆ ಜೋಡಿಗಳ ಮಾತುಕತೆ ಇದರಲ್ಲಿ ನಡೀತಾ ಇದೆ. ಇದೆಲ್ಲ ಒಂದು ಖುಷಿ ಕೊಡೋ ವಿಷಯ. ಮತ್ತೆ ಎವ್ರಿ ಡೇ ಮಾರ್ನಿಂಗ್ ನಾವು ಬಂದ ನಂತರ ಒಂದು ವೆಲ್ಕಮ್ ಮೆಸೇಜ್ ಅನ್ನು ಬಿಟ್ಟಿರ್ತೀವಿ, ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಮಾಡಿ ಅಂತೇಳಿ. ಸೊ ಅದರಿಂದ ಅವರ ಪಾಲಕರಿಗೂ ಸಹಿತ ಒಂದು ಮೆಸೇಜ್ ಮುಟ್ಟಿರುತ್ತೆ ಅವ್ರ ಕರ್ತವ್ಯಗಳ ಬಗ್ಗೆ. ಸೊ ಇದು ಅವರನ್ನು ಕ್ವಿಕ್ ಆಗಿ ಆ ದಿವಸದ ಮಟ್ಟಿಗೆ ಆ ಒಂದು ಕರ್ತವ್ಯದ ನೆನಪನ್ನು ಅವ್ರಿಗೆ ಮಾಡಿಕೊಡುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ ಪ್ರೋತ್ಸಾಹನೂ ಬರ್ತಾ ಇದೆ. ಎಲ್ಲ ಹುಡುಗರು ಸಹಿತ ಇದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಈ ಒಂದು ಸೋಷಿಯಲ್ ವರ್ಕ್ ಅನ್ನು ನಾವು ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದೀವಿ. ಅಂದ್ರೆ ಯಾವುದೇ ವಿಭಾಗವನ್ನು ಪ್ರಾರಂಭ ಮಾಡಿದಾಗ ಕಾಟಾಚಾರಕ್ಕೆ ಓಪನಿಂಗ್ ಮಾಡಿ ಸುಮ್ಮನೆ ಬಿಡಲ್ಲ. ಇದರಲ್ಲಿ ಟಿಎಸ್ಎಸ್ ಅಲ್ಲಿ ಆ ರೀತಿ ಇಲ್ಲ, ಆ ಒಂದು ಕಲ್ಚರ್ ಇಲ್ಲ. ಸೊ ಎಲ್ಲಾ ಕಸ್ಟಮರ್ ಗಳನ್ನು ಮತ್ತು ಎಲ್ಲಾ ನಮ್ಮ ಸದಸ್ಯರ ನಾವು ನಮ್ಮ ಮೂಲ ಇದರಂಗೆ ನಾವು ಭಾವಿಸೋದ್ರಿಂದ ನಮ್ಮ ಸರ್ವಿಸ್ ಅನ್ನು ಸಹಿತ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಇಟ್ಕೊಂಡು ಹೋಗ್ತಾ ಇದೀವಿ. ಪ್ರತಿಯೊಂದು ಕ್ವೇರಿಗಳನ್ನು ಸಹಿತ ಅವತ್ತಿನ ಎಂಡ್ ಆಫ್ ದ ಡೇ ಅಲ್ಲಿ ಅವ್ರು ಹೋಗ್ಬೇಕಾದ್ರೆ ಸರ್ವಿಸ್ ಕೊಡೋರು ಅದನ್ನ ಅವರು ಮುಗಿಸೇ ಹೋಗಿರ್ತಾರೆ, ಪೆಂಡಿಂಗ್ ಇದೆ ಅಂತ ಇಟ್ಕೊಂಡು ಹೋಗಿರೋದಿಲ್ಲ. ಸೊ ಅದೇನಾಗಿರುತ್ತೆ ಕೇಳಿದ್ರೆ, ಅವರನ್ನ ಎಂಡ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರಿಗೆ ಅದು ರೀಚ್ ಆಗಿರುತ್ತೆ. ಸೊ ಅವ್ರು ಸ್ಯಾಟಿಸ್ಫೈ ಆಗಿರ್ತಾರೆ. ಹಾಗಾಗಿ ಇದಕ್ಕೆ ಎಷ್ಟು ಕ್ವಿಕ್ ಆಗಿ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಗಳು ನಡೀತಾ ಇದೆ ಮತ್ತು ಹೆಚ್ಚಿನ ಒಂದು ಸ್ಪಂದನೆಗಳು ಬರ್ತಾ ಇದೆ ಗ್ರಾಹಕರಿಂದ, ಇದು ನಮಗೆ ಖುಷಿ ಕೊಡುತ್ತೆ. ಯಾಕಂದ್ರೆ ಸೊಸೈಟಿಗೆ ಹೆಲ್ಪ್ ಆಗ್ತಾ ಇದೆ ಎಟ್ ದಿ ಎಂಡ್ ಆಫ್ ದಿ ಡೇ. ಇದರಲ್ಲಿ ಇಲ್ಲಿ ಮೆಂಬರ್ ಆಗಲಾರದವರು, ಇಲ್ಲಿ ನಿಮ್ಮ ಮೆಂಬರ್ ಅಲ್ಲಿ ಇರುವಂತ ಹುಡುಗಿಯೋ ಅಥವಾ ಹುಡುಗನ ಹುಡುಕ್ತಾ ಇದ್ರೆ ಅಲ್ಲಿ ಕೂಡ ಸಹಾಯ ಮಾಡ್ತಾರೆ. ಹೌದು, ಯಾರೇ ಆದರೂ ಸಹಿತ ನಮ್ಮಲ್ಲಿ ನಾವು ಇದನ್ನ ಹಾಕಿರ್ತೀವಿ, ರಿಜಿಸ್ಟರ್ ಮಾಡ್ಕೊಳ್ತೀವಿ, ಮತ್ತೆ ಅದನ್ನ ನಾವು ಆದಷ್ಟು ಮಾಡಿ ಯಾವ್ದಾದ್ರು ಆ ರೀತಿ ಇಂಡಿವಿಜುವಲ್ ಪ್ರೊಫೈಲ್ ಬಂದಲ್ಲೂ ನಾವು ಅವಾಗವಾಗ ಫೇಸ್ಬುಕ್ ಅಲ್ಲಿ ಬಿಡ್ತಾ ಇರ್ತೀವಿ. ಸೊ ಆ ಕಮ್ಯುನಿಟಿ ಅವ್ರು ಯಾರಾದ್ರೂ ಇದ್ರೆ ಅವರಿಗೆ ಅದು ರೀಚ್ ಆಗಲಿ ಅಂತ ಹೇಳ್ಕೊಂಡು. ಸೊ ಆ ಯುನಿಕ್ ಸರ್ವಿಸ್ ಸಹಿತ ನಮ್ಮಲ್ಲಿದೆ. ಇನ್ನೊಂದು ಮುಖ್ಯವಾಗಿ ಡಿಮ್ಯಾಟ್ ಅಕೌಂಟ್ ಮತ್ತು ಗೋಲ್ಡ್ ಸ್ಕೀಮ್ ಅಂತ ಮಾಡಿದ್ರೆ ಉದ್ದೇಶ ಏನಿದೆ? ಗೋಲ್ಡ್ ಸ್ಕೀಮ್ ಬಗ್ಗೆ ಮೊದಲು ಹೇಳ್ತೇನೆ. ಈಗ ನಮ್ಮಲ್ಲಿ ಗ್ರಾಹಕರಿಗೆ ಏನಾಗತ್ತೆ ಕೇಳಿದ್ರೆ, ಮದುವೆ ಮುಂಜಿಗಳು ಮತ್ತೆ ಜೀವನದಲ್ಲಿ ಕಾರ್ಯಗಳು ಬರೆದು ಬಹಳ ಕಾಮನ್ ಈಗ. ಹಾಗಾಗಿ ಇದಕ್ಕೆ ಇಮ್ಮಿಡಿಯೇಟ್ಲಿ ಆ ದಿವಸದಲ್ಲಿ ಅವರು ಗೋಲ್ಡ್ ಸಲ ಓಡ್ತಾರೆ. ಆ ನಿಟ್ಟಿನಲ್ಲಿ ಸ್ಕೀಮ್ಗಳನ್ನು ಶುರು ಮಾಡಲಾಗಿದೆ. ಈ ಸ್ಕೀಮ್ ಅಲ್ಲಿ ಏನಾಗತ್ತೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಗೋಲ್ಡ್ ರೇಟ್ 4,500 ಇದೆ ಅಂತ ಇದ್ರೆ, ಇನ್ನೊಂದು ವರ್ಷ ಒಂದೂವರೆ ವರ್ಷ ನಂತರ ಇನ್ಫ್ಲೇಷನ್ ಮತ್ತು ಇದ್ರ ಮೂಲಕ ಬೇರೆ 5,200-5,300 ಇರುತ್ತೆ. ಸೊ ಇವತ್ತಿನ ದಿವಸದಲ್ಲಿ ಈ ರೀತಿಯಲ್ಲಿ ಅವರು ಸೇವಿಂಗ್ ಮಾಡೋದ್ರಿಂದ SIP ಸಿಸ್ಟಮ್ ಅನ್ನು ಕೊಡ್ಲಿಕ್ಕಾಗಿದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಟೈಪ್ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ, ಮಂತ್ಲಿ ಅವರಿಗೆ ಒಂದು ಸೇವಿಂಗ್ ಆಗ್ತಾ ಹೋಗುತ್ತೆ, 1 ಗ್ರಾಮ್ ಗೋಲ್ಡ್ ಅವರನ್ನು ಅದನ್ನು ಬುಕ್ ಮಾಡ್ತಾ ಹೋಗ್ತಾರೆ. 2 ಇಯರ್ ಸ್ಕೀಮ್ ಇರುತ್ತೆ ಇದು. ಸೊ ಇದನ್ನು ಅವರು ಕಂಪ್ಲೀಟ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದೇನೆ 2 ವರ್ಷದ ಒಂದು ಸೇವಿಂಗ್ಸ್ ಅನ್ನು ಅವ್ರು ಮಾಡಿರ್ತಾರೆ. 2ನೇದಷ್ಟು ಗ್ರಾಮೀಣ ಗೋಲ್ಡ್ ಅನ್ನು ಅವ್ರು ಮಾಡಿರ್ತಾರೆ. ಮೇ ಬಿ ಮುಂಜಿ ಬರ್ಬೋದು ಅಥವಾ ಜೀವನದ ಮದುವೆ ಘಟ್ಟ ಬರ್ಬೋದು, ಆ ಟೈಮಲ್ಲಿ ಅವರಿಗೆ ಅದು ಬಹಳ ಅನುಕೂಲವಾಗುತ್ತೆ. ಹಾಗಾಗಿ ಈ ಸ್ಕೀಮ್ಗಳು ಈ ಮಾರ್ಕೆಟ್ ಅಲ್ಲಿ ಬಹಳ ಚೆನ್ನಾಗಿ ಓಡ್ತಾ ಇದೆ ಮತ್ತು ಜನರಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ. ಇದು ಗೋಲ್ಡ್ ಸ್ಕೀಮ್ ಬಗ್ಗೆ ಬಹಳನೇ ಇಂಟ್ರಾಕ್ಟ್ ಮಾಡ್ತಾರೆ ಜನ ಈ ಸ್ಕೀಮ್ಗಳಲ್ಲಿ, ಮತ್ತೆ ಅವರಿಗೆ ನಾವು ಆದಷ್ಟು ಅದರ ಬಗ್ಗೆ ನಾಲೆಜ್ ಕೊಡ್ತೀವಿ, ಯಾಕೆ ಇದನ್ನು ಸ್ಟಾರ್ಟ್ ಮಾಡಬೇಕು, ಇದರಿಂದ ಏನಾಗುತ್ತೆ, ಬೆನಿಫಿಟ್ ಏನಿದೆ. ಸಣ್ಣ ಇನ್ಕಮ್ ಅವರೇ ಇರ್ಬೋದು, ಈಗ ಒಂದು ಒಮ್ಮೆಲೆ ಒಂದು ಪ್ರೋಗ್ರಾಮ್ ಬಂತ ಹೇಳಿದ್ರೆ ನಮ್ಮಲ್ಲಿ ಗೋಲ್ಡ್ ಖರೀದಿಸೋದಕ್ಕೆ ಸಾಮಾನ್ಯ ಅಂತವ್ರಿಗೆ ಅದು ಹೊರೆ ಆಗತ್ತೆ. ಸೊ ಈ ರೀತಿ ಸ್ಕೀಮ್ಗಳಿಂದ ಅವರಿಗೊಂದು ಆ ಒಂದು ಪ್ರೋಗ್ರಾಮ್ ಅನ್ನು ರೀಚ್ ಆಗಲಿಕ್ಕೆ ಅದನ್ನು ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಮಾಡ್ಕೊಳ್ಳಿಕ್ಕಾಗಿದೆ. ಅಲ್ಲಿ ಕೂಡ ಬೇರೆ ಬೇರೆ ರೀತಿಯಿಂದ ಇರುತ್ತೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋರು ಗೋಲ್ಡ್ ಸ್ಕೀಮ್ ಅಲ್ಲಿ, ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋರು ಹಂಗೆ ಇರುತ್ತೆ. ಹಾ, ಈಗ ಹೇಗಿದೆ 500 ರೂಪಾಯಿಯಿಂದ ಹಿಡಿದು 25,000-50,000 ತನಕ ಮಾಡಬಹುದು ಬೇಸ್ಡ್ ಆನ್ ಪ್ರತಿ ತಿಂಗಳ. ಅದು ಬೇಸ್ಡ್ ಆನ್ ಆ ಗ್ರಾಹಕರ ಇನ್ವೆಸ್ಟ್ ಮಾಡೋ ಶಕ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಅಥವಾ 2 ವರ್ಷದಲ್ಲಿ ಅವ್ರದ್ದು ಏನು ಇಚ್ಛೆ ಇದೆ, ಎಷ್ಟು ಅವರು ಇದು ಮಾಡ್ಬೇಕಂತೇಳಿ ಆ ನಿಟ್ಟಿನಲ್ಲಿ ಅದನ್ನು ಅವರು ಮಾಡಿರ್ತಾರೆ. ಮತ್ತೆ ಡಿಮ್ಯಾಟ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ಇದನ್ನು ಸಹಿತ ಒಂದು ಯುನಿಕ್ ಸರ್ವಿಸ್ ಇದೆ. ಸೊ ಮೊದ್ಲೇನಾಗ್ತಿತ್ತು, ಇದನ್ನ ಲಾಂಗ್ ಟರ್ಮ್ ಆಸೆ ಇಟ್ಕೊಂಡು ಇದನ್ನು ಮಾಡ್ಲಿಕ್ಕಾಗಿದೆ ಉದ್ದೇಶ ಇಟ್ಕೊಂಡು. ರೀಸನ್ ಏನ್ ಕೇಳಿದ್ರೆ, ಇದರಲ್ಲಿ ನೀವು ಯಾವುದೇ ಬ್ರೋಕಿಂಗ್ ಫರ್ಮ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದಾಗ ನಿಮ್ಮಲ್ಲಿ ಒಂದು ಪ್ರೆಷರ್ ಇರುತ್ತೆ, ಈ ಶೇರನ್ನು ಪರ್ಚೇಸ್ ಮಾಡಿ, ಆ ಶೇರನ್ನು ಪರ್ಚೇಸ್ ಮಾಡಿ, ಇದಕ್ಕೆ ಟಾರ್ಗೆಟ್ ಇದೆ, ಅದಕ್ಕೆ ಟಾರ್ಗೆಟ್ ಇದೆ. ಇಲ್ಲಿ ಯಾವುದೇ ಟಾರ್ಗೆಟ್ ರಿಲೇಟೆಡ್ ಗೈಡೆನ್ಸ್ ಇರೋದಿಲ್ಲ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ರೈತರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಅದರ ಬಗ್ಗೆ ನಾಲೆಜ್ ಇರೋದಿಲ್ಲ, ನಮ್ಮ ಸದಸ್ಯರುಗಳಿಗೆ ನಾರ್ಮಲ್ ಆಗಿ ನಾಲೆಜ್ ಇರೋದಿಲ್ಲ. ಬೇಸಿಕ್ ಅವರಿಗೆ ನಾವು ಏನ್ ಮಾಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಅದರ ಬಗ್ಗೆ ನಾಲೆಜ್ ಅನ್ನು ಕೊಡ್ತಾ ಇದೀವಿ, ಶೇರ್ ಬಗ್ಗೆ ತಿಳಿಸ್ತಾ ಇದೀವಿ. ಇನಿಷಿಯಲ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಸ್ಲೋಲಿ ಸ್ಲೋಲಿ ಒಂದೆರಡು ಶೇರ್ಗಳನ್ನ ಅವ್ರಿಗೆ ಪರ್ಚೇಸ್ ಮಾಡಿಕೊಡ್ತೀವಿ, ಒಂದೆರಡು ಕಾನ್ಸೆಪ್ಟ್ಗಳನ್ನ ತಿಳಿಸ್ತೀವಿ. ಸೊ ಆದಷ್ಟು ಮಾಡಿ ನಾವು ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ರೀಸನ್ ಏನ್ ಕೇಳಿದ್ರೆ, ಶೇರ್ ಮಾರ್ಕೆಟ್ಗಳೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಎಷ್ಟನೇ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೂ ನೀವು ಕೈ ಸುಟ್ಕೊಳ್ತೀರಾ. ಸೊ ಲಾಂಗ್ ಟರ್ಮಿಗೆ ಹೋದಾಗ ಆನ್ ಆನ್ ಎವರೇಜ್ ನಿಮ್ಗೆ ಎಲ್ಲೇ ಇಟ್ಟರೂ ನಿಮಗೆ ವರ್ಕೌಟ್ ಆಗುತ್ತೆ. ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನು ಕೊಡ್ತೀವಿ, ಅಂದ್ರೆ ಈಗ ಐಟಿ ಸೆಕ್ಟರಲ್ಲಿ ಅಪ್ಕಮಿಂಗ್ ಸ್ಟಾಕ್ಸ್ ಇರ್ಬೋದು, ಅಥವಾ ನಿಮಗೆ ಇನ್ಫ್ರಾ ಇದಿರ್ಬೋದು, ಬ್ಲೂ ಚಿಪ್ ಕಂಪನೀಸ್ ಇದು ಇರ್ಬೋದು, ಅಥವಾ ಬಹಳಷ್ಟು ರಿಲೇಟೆಡ್ ಇದರಲ್ಲಿ ನಾವು ಏನು ಈಗ ನಮ್ಮ ಜೊತೆ ಚಾನೆಲ್ ಪಾರ್ಟ್ನರ್ ಆಗಿರೋರು ಮೋತಿಲಾಲ್ ಒಸ್ವಾಲ್ ಅವರದು, ಅವರು ಸೆಬಿ ಯೂಸರ್ ಮೂಲಕ ರಿಜಿಸ್ಟರ್ ಆದಂತ ಅಡ್ವೈಸರ್ಗಳಿದ್ದಾರೆ. ಅವರ ಅಡ್ವೈಸ್ ಮೂಲಕ ನಮಗೆ ಏನು ಬಂದಿರುತ್ತೋ ಅವರಿಗೆ ನೇರ ಅವರಿಗೆ ಅದನ್ನ ಅಡ್ವೈಸ್ ಮಾಡ್ಲಿಕ್ಕಾಗತ್ತೆ. ಸೊ ಇಲ್ಲೆಲ್ಲ ಅಂದ್ರೆ ಎಲ್ಲ ಗೈಡ್ಲೈನ್ಗಳನ್ನು ಇಲ್ಲಿ ಪಾಲನೆ ಮಾಡಲಾಗತ್ತೆ. ಸೊ ಅದ್ರ ಮೂಲಕನೇ ಅಂದ್ರೆ ಈಗ ವಿದೌಟ್ ಗೈಡ್ಲೈನ್ ಮೇಲೆ ನಾವೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸೊ ಇಟ್ಸ್ ಅ ರಾಂಗ್. ಸೆಬಿ ಪ್ರಕಾರ ಏನು ಪ್ರಾಕ್ಟೀಸ್ ಇದೆಯೋ ಅದನ್ನೇ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆ. ಅಲ್ಲಿ ಕೂಡ ಒಂದು ಅವರಿಗೆ ಟ್ರೈನಿಂಗ್ ಅದನ್ನೆಲ್ಲ ಕೊಡ್ತಿಲ್ಲ, ಅದು ನಿಯಮಿತವಾಗಿ ಇರುತ್ತೆ. ಹೇಗೆ ಟ್ರೈನಿಂಗ್? ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಮತ್ತು ನಮ್ಮ ಏನು ಅಡ್ವೈಸರ್ ಗೈಡೆನ್ಸ್ ಸಹಿತ ಇರುತ್ತೆ, ಮತ್ತೆ ವಿಡಿಯೋ ಕಾನ್ಫರೆನ್ಸಿಂಗ್ ಟೈಪ್ ಅಲ್ಲಿ ಗೈಡೆನ್ಸ್ ಸಹಿತ ಇರುತ್ತೆ. ಅದು ಬಿಟ್ಟು ಮೊಬೈಲ್ ಆಪ್ ಇದೆ ಮೋತಿಲಾಲ್ ಒಸ್ವಾಲ್ ನೇರವಾಗಿ, ಅವರಿಗೆ ವಾಚ್ ಲಿಸ್ಟ್ ಅಂತೇಳಿ ಕೊಟ್ಟಿದೀವಿ ಅದರಲ್ಲಿ. ಆಮೇಲೆ ಅದರಲ್ಲಿ ಡೈಲಿ ವೈಸ್ ಯಾವ್ಯಾವ ಸ್ಟಾಕ್ಗಳು ಯಾವ ರೀತಿ ಮೂವ್ ಆಗ್ತಾ ಇದೆ ಅದ್ರ ಬಗ್ಗೆ ಗೈಡೆನ್ಸ್ಗಳು ಟಿಪ್ಪಣಿಗಳು ಬರ್ತಾ ಇರುತ್ತೆ. ಆಮೇಲೆ ಅವರಿಗೆ ಒಂದು ಡಮ್ಮಿ ಪೋರ್ಟ್ಫೋಲಿಯೋನು ಕ್ರಿಯೇಟ್ ಮಾಡ್ಕೊಳ್ಬಹುದು, ಅದನ್ನು ಸಹಿತ ಅದರಲ್ಲಿ ಕೊಟ್ಟಿದೀವಿ. ಸೊ ಇದರಿಂದ ಏನಾಗುತ್ತೆ, ಅವ್ರ ಪರ್ಚೇಸ್ ವಿದೌಟ್ ಪರ್ಚೇಸಿಂಗ್ ಮೇಲೆ ಅವ್ರು ಕೆಲವೊಂದನ್ನು ವಾಚ್ ಮಾಡ್ತಾ ಅವರನ್ನು ಪ್ರಾಕ್ಟೀಸ್ ಮಾಡಬಹುದು. ಸೊ ಅವಕಾಶ ಇದೆ. ಸೊ ಅಕೌಂಟ್ ಅನ್ನು ಫ್ರೀಯಾಗಿ ಓಪನ್ ಮಾಡ್ಕೊಡ್ತಾ ಇದೀವಿ, ಯಾಕಂದ್ರೆ ಇದು ಲೋಕಲ್ ಮಾರ್ಕೆಟ್ ಆದ್ರಿಂದ ಗ್ರಾಹಕರು ಸ್ವಲ್ಪ ಎಜುಕೇಶನ್ ಕಡಿಮೆ ಇರೋದ್ರಿಂದ ಇದೆಲ್ಲ ಅವರಿಗೆ ಬಹಳ ಅನುಕೂಲವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದೊಂದನ್ನು ಡಿಮ್ಯಾಟ್ ಅಕೌಂಟ್ ಸರ್ವಿಸ್ ಅನ್ನು ಶುರು ಮಾಡಲಿಕ್ಕಾಗಿದೆ. ಇನ್ನು ಟೂರಿಸಂ ಅಲ್ಲಿ ಕೂಡ ಅಲ್ಲಿ ಹೂಡಿಕೆ ಮಾಡಬಹುದು, ಏನದು? ಉತ್ತರ ಕನ್ನಡ ನಿಜವಾಗ ಹೇಳ್ಬೇಕಂತ ಹೇಳಿದ್ರೆ ಸೌತ್ ನ ಕಾಶ್ಮೀರ ಅಂತ ಕರೀತಾರೆ. ಸೊ ಇಲ್ಲಿ ಅನೇಕ ವೈವಿಧ್ಯತೆಗಳಿದೆ. ನೀವು ಗೋಕರ್ಣ ಸೈಡ್ ಹೋದ್ರೆ ಬೀಚ್ ಕಾಣ್ತೀರಾ, ಮುರುಡೇಶ್ವರ ಸೈಡ್ ಹೋದ್ರೆ ದೇವಸ್ಥಾನ ಬೀಚ್ ಕಾಣ್ತೀರಾ, ಆಮೇಲೆ ಶಿರ್ಸಿ ಸೈಡ್ ಬಂದ್ರೆ ಜಂಗಲ್ಲು ಮತ್ತೆ ಯಾಣ ಟೈಪ್ ಇಂದ ಒಂದು ಪ್ಲೇಸ್ಗಳನ್ನು ಕಾಣಬಹುದು. ಆಮೇಲೆ ದಾಂಡೇಲಿ ಸೈಡ್ ಹೋದ್ರೆ ವಾಟರ್ ಪಾರ್ಕ್, ಜಂಗಲ್ ಇದು ಸಫಾರಿ ಟೈಪ್ ಇಂದ ಇದು ಕಾಣಬಹುದು. ಯಲ್ಲಾಪುರ ಸೈಡ್ ಹೋದ್ರೆ ಫಾಲ್ಸ್ಗಳನ್ನು ಕಾಣಬಹುದು, ಮಾಗೋಡ್ ಮತ್ತೆ ಸಾತೋಡಿ. ಈ ಎಲ್ಲ ಒಂದು ಉದ್ದೇಶಗಳನ್ನು ಗಮನದಲ್ಲಿ ಇಟ್ಕೊಂಡು ಲೋಕಲ್ ಏರಿಯಾಗಳನ್ನು ಒಂದು ಪರ್ಚೇಸ್ಬೇಕು ಹೊರಗಿನ ಪ್ರಪಂಚಕ್ಕೆ, ಆದಷ್ಟು ನಮ್ಮ ಹೊರಗಿನಿಂದ ಗ್ರಾಹಕರನ್ನು ಸೆಳಿಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಟೂರಿಸಂ ಒಂದು ಶುರು ಮಾಡಲಾಗಿದೆ. ಇದು ಮಾಡಿ ಈಗ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗ್ತಾ ಇದೆ, ಒಂದು ಟ್ರಿಪ್ ಮಾಡಿ ಆಯಿತು. ಸೊ ಬರುವ ದಿವಸಗಳಲ್ಲಿ ಹೆಚ್ಚಿನ ನಾವು ಅಂದರೆ ಲೋಕಲ್ ಮಾರ್ಕೆಟ್ ಅನ್ನು ಎಕ್ಸ್ಪ್ಲೋರ್ ಮಾಡುವಂಥ ಉದ್ದೇಶದಿಂದ ಇದನ್ನು ಹೊಂದಿಕೊಂಡಿದ್ದೀವಿ. ಅದಲ್ಲದೆ ಭಾರತದ ಯಾವುದೇ ಮೂಲೆಗಳಲ್ಲಿ ಇಲ್ಲಿಯ ಜನ ಅಥವಾ ಹೊರಗಿನ ಜನ ಎಲ್ಲೇ ಬುಕ್ ಮಾಡಬೇಕಂತ ಹೇಳಿದ್ದಲ್ಲೂ ಸಹಿತ ನಾವು ಅದಕ್ಕೆ ಸಹಕಾರ ಮಾಡ್ತೀವಿ. ಮತ್ತೆ ಈವನ್ ಕೇರಳ ಇರ್ಬೋದು, ಉತ್ತರ ಭಾರತ ಇರ್ಬೋದು, ಕಾಶ್ಮೀರ ಇರ್ಬೋದು, ಲಡಾಖ್ ಇರ್ಬೋದು, ಅಥವಾ ದುಬೈ ಹೊರಗಡೆ ಹೊರದೇಶಗಳಿರ್ಬೋದು, ದುಬೈ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಯಾವುದೇ ಭಾಗಗಳಲ್ಲಿ ಪ್ರವಾಸ ಮಾಡಲಿಕ್ಕೆ ಬಯಸಿದ್ರು ಸಹಿತ ನಾವು ಅದನ್ನು ಮಾಡಿಕೊಡ್ತೀವಿ. ಆದಷ್ಟು ಕಾಂಪಿಟೇಟಿವ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಕಾಂಪಿಟೇಟಿವ್ ಪ್ರೈಸ್ಗಿಂತ ನಾವು ಆಲ್ಮೋಸ್ಟ್ ಒಂದು 10,000 ಕಡಿಮೆನೇ ಇರ್ತೀವಿ ಹೊರದೇಶದ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದಾಗ. ಸೊ ಆ ಒಂದು ಉದ್ದೇಶದಿಂದ ಇದನ್ನು ಶುರು ಮಾಡಲಿಕ್ಕಾಗಿದೆ. ಇದರಿಂದ ಏನಾಗುತ್ತೆ, ಜನ ಇದನ್ನು ಬೆನಿಫಿಟ್ ಪಡೀತಾರೆ, ಮತ್ತು ಅದೇ ಮೂಲ ಉದ್ದೇಶ ಅಲ್ಲಿಗೆ ಬರುತ್ತೆ, ಸೊಸೈಟಿಗೆ ಹೆಲ್ಪ್ ಆಗಬೇಕು. ನಾವು ಅದನ್ನು ಕಡಿಮೆ ಇದರಲ್ಲಿ ನಮಗೆ ಲಾಭ ಮಾಡ್ಕೊಳ್ಬೇಕಂತ ಉದ್ದೇಶ ಇದ್ದಿದ್ರೆ ಅದನ್ನು ಬೇರೆ ರೀತಿಯಲ್ಲಿ ನಾವು ನೋಡಬಹುದಾಗಿತ್ತು. ಇದರಲ್ಲಿ ಲಾಭ ಮಾಡುವ ಉದ್ದೇಶದಿಂದ ಹೆಚ್ಚಾಗಿ ಜನರಿಗೆ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ, ಜನರಿಗೆ ಒಂದು ತಮ್ಮ ಕುಟುಂಬದವರ ಜೊತೆಗಿನ ಒಂದು ಸುಂದರ ಇದನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ವಿಭಾಗವನ್ನು ಶುರು ಮಾಡಲಿಕ್ಕಾಗಿದೆ. ಇದರಿಂದ ಏನಾಗುತ್ತೆ, ಒಂದು ಸೊಸೈಟಿಯಲ್ಲಿ ಒಂದು ಖುಷಿಯ ವಾತಾವರಣ ಮತ್ತು ಸುಂದರವಾದ ಅವರ ಒಂದು ದಿನಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಈಗ ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತ ಅಂದ್ರೆ ಕೆಲವೊಂದಿಷ್ಟು ಇಲ್ಲಿ ವೆಹಿಕಲ್ ಕಳಿಸೋದಾಗಿರ್ಬೋದು ಅಥವಾ ಏನಾದರೂ ಹಂಗೇನು ಇದೆಯಾ? ಜಿಲ್ಲೆಗೆ ಸೀಮಿತವಾಗೇನಿಲ್ಲ. ಮೊದಲು ಅಂದ್ರೆ ಉತ್ತರ ಕನ್ನಡವನ್ನು ಎಕ್ಸ್ಪ್ಲೋರ್ ಮಾಡೋದು ಸಹಿತ ಹೌದು, ಅದರಲ್ಲಿ ಒಂದು ಉದ್ದೇಶ. ಇದಲ್ಲದೆ ಇಲ್ಲಿಯ ಗ್ರಾಹಕರಿಗೆ ಹೊರ ಜಗತ್ತನ್ನು ಪರಿಚಯಿಸುವುದು, ಹೊರಗಿನ ಜಗತ್ತಿಗೆ ನಮ್ಮ ಜಗತ್ತನ್ನು ಪರಿಚಯಿಸುವುದು, ಎರಡು ಮಾಡೋದಾಗಿದೆ. ಸೊ ಇದು ಮೂಲ ಉದ್ದೇಶ. ಒಟ್ಟಾರೆ ಏನ್ ಹೇಳ್ತಾರೆ, ಯಾಕಂದ್ರೆ ನಮ್ಮ ಆಕಾಶವಾಣಿ ಕೇಳುಗರು ಬರೀ ನಿಮ್ ಮೆಂಬರ್ಸ್ ಅಲ್ಲ, ರಾಜ್ಯಾದ್ಯಂತ 6.5 crore ಜನ ಕೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀವಿ? ಎಲ್ಲರಿಗೂ ನನ್ನ ಮಾತನ್ನು ಕೇಳ್ತಿರೋರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಮತ್ತೆ ನಮ್ಮ ಸಂಸ್ಥೆ TSS ಒಂದು ಈ ರಾಜ್ಯದ ಒಂದು ಹೆಮ್ಮೆಯ ಸಂಸ್ಥೆ. ಇಲ್ಲಿಯ ಗ್ರಾಹಕರಿಂದ ಹಿಡಿದು ಹೊರಗಿನ ಗ್ರಾಹಕರಿಗೆ, ಎಲ್ಲೇ ಗ್ರಾಹಕರು ಇದ್ರು ಸಹಿತ ನಮ್ಮ ಗ್ರಾಹಕರೇ, ಅವರ ಏನು ನೀಡ್ಗಳಿರುತ್ತೆ ಅದನ್ನು ಮುಟ್ಟುವುದೇ ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಇಲ್ಲಿ ನಮ್ಮ ಸದಸ್ಯರ ಬೇಡಿಕೆಗಳನ್ನು ಸಹಿತ ನಾವು ಮುಟ್ಟುವುದರ ಜೊತೆಗೆ ಹೊರಗಿನವರ ಬೇಡಿಕೆಗಳನ್ನು ನಾವು ಮುಟ್ತೀವಿ, ಯಾಕಂದ್ರೆ ಎಲ್ಲರೂ ನಮ್ಮ ಸದಸ್ಯರೇ. ಸರ್ವೇ ಜನ ಸುಖಿನೋಭವ ಅಂತ ಹೇಳುದು ಮೊದಲ ಧ್ಯೇಯ ವಾಕ್ಯ ಈ ಸಂಸ್ಥೆದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಇದೆ. ಈಗ ನಾನೇನು ಹೇಳಿದೆ, ರಿಯಾಲಿಟಿ, ಮ್ಯಾರೇಜ್ ಬ್ಯೂರೋ, ಡಿಮ್ಯಾಟ್ ಅಕೌಂಟ್, ಗೋಲ್ಡ್ ಸ್ಕೀಮ್ಸ್, ಟೂರಿಸಮ್, ಇದೆಲ್ಲ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ನಾವು ಶುರು ಮಾಡಿದ್ದು. ಇದಕ್ಕೆ ಬರ್ತಾ ಇರುವ ಪ್ರೋತ್ಸಾಹಗಳನ್ನು ನೋಡ್ಕೊಂಡೆ ಒಂದರ ನಂತರ ಮತ್ತೊಂದು ಶುರುವಾಗಿದ್ದು. ಸೊ ಜನರ ಅಂದ್ರೆ ನಾವು ಒಳ್ಳೇದನ್ನು ಕೊಟ್ಟಾಗ ಸೊಸೈಟಿಗೆ ಆಟೋಮೆಟಿಕಲಿ ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಸಂಸ್ಥೆಗೆ ತುಂಬಾನೇ ಧನ್ಯವಾದ. ಈ ಒಂದೆಲ್ಲ ಒಂದು ವಿಭಾಗಗಳನ್ನು ಶುರು ಮಾಡಿ ಜನರಿಗೆ ರೀಚ್ ಮಾಡಲಿಕ್ಕೆ ಹೆಲ್ಪ್ ಆಗಿದ್ದಕ್ಕೆ ಸಂಸ್ಥೆಗೆ ತುಂಬಾನೇ ಧನ್ಯವಾದಗಳು. ಒಳ್ಳೇದು ಆನಂದ್ ಭಟ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿರೋ. ಅಂದ್ರೆ ನಮ್ಮ TSS ಸಂಸ್ಥೆ ಯಾವುದೇ ಒಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಏನೋ ಒಂದು ಇಂಥ ಮಾಡಬಹುದು ಪ್ಲಾನ್ ಅಂತ ಹೇಳಿದ್ರೆ ತಾನೇ ಮುಂದೆ ನಿಂತ್ಕೊಂಡು ಸಹಾಯ ಸಹಕಾರ ಅವನ್ನೆಲ್ಲನೂ ಮಾಡ್ತಾ ಇರುತ್ತೆ. ಈ ನಿಟ್ಟಿನೊಳಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಶಿರಸಿಯ TSS ಸಂಸ್ಥೆ ರೈತರಿಗಾಗಿ ಹಮ್ಮಿಕೊಂಡ ಯೋಜನೆಗಳು ಈ ವಿಷಯವಾಗಿ ಆನಂದ್ ಜಿ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು HB ರಾಮಡಿಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೊ COVID-19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೆ ಬತಾಯೆ. ಕ್ವಾರಂಟೀನ್ ಕರ್ನೆ ಸೆ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೆ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೆ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೆ ಸಂಪರ್ಕ ಕರೇ ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಈಗ ಕೇಳಿ ರೈತರಿಗೆ ಸಲಹೆ. ಬೆಳೆಯಲ್ಲಿ ಪೀಡೆ ನಿಯಂತ್ರಣ ಮಾಡಿದರೆ ಫಸಲು ಭರಪೂರ. ಆಧುನಿಕ ಕೃಷಿಯಲ್ಲಿ ಪೀಡೆ ನಿಯಂತ್ರಣಕ್ಕೆ ತಲಹೇವಾರಿ ಕೀಟ ಮತ್ತು ರೋಗನಾಶಕಗಳಿವೆ. ಸಾವಯವ ಕೃಷಿಯಲ್ಲಿ ಇವುಗಳ ಬಳಕೆಗೆ ಅವಕಾಶವಿಲ್ಲ. ಸಾವಯವ ಕೃಷಿಯಲ್ಲಿ ಸಸ್ಯಜನ್ಯ ಕಷಾಯಗಳಿಂದ ಪೀಡೆ ನಿಯಂತ್ರಣ ಸಾಧ್ಯ. ಹಲವು ಬೆಳೆಗಳಲ್ಲಿ ಕಂಡುಬರುವ ದುಂಡಾಣು ರೋಗ, ಎಲೆ ಸುರುಳಿ ಕೀಟ, ಕಂಬಳಿ ಹುಳು, ವಜ್ರದ ಬೆನ್ನಿನ ಪತಂಗದ ಮರಿಹುಳು, ಸೈನಿಕ ಹುಳು, ಮೆಕ್ಸಿಕನ್ ದುಂಬಿ ಮುಂತಾದ ಕೀಟಗಳ ಹತೋಟಿಗೆ ಬೇವಿನ ಸೊಪ್ಪಿನ ಕಷಾಯ ಉಪಯುಕ್ತ. ಬೇವಿನ ಸೊಪ್ಪಿನಿಂದ ಕಷಾಯ ತಯಾರಿಸಲು 1 kg ಬೇವಿನ ಸೊಪ್ಪನ್ನು 5 liter ತಣ್ಣನೆ ನೀರಿನಲ್ಲಿ ನೆನೆಸಬೇಕು. ಒಂದು ರಾತ್ರಿ ಹಾಗೆ ಬಿಟ್ಟು ಬಳಿಕ ಚೆನ್ನಾಗಿ ಉಜ್ಜಬೇಕು. ನಂತರ ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿ ಅದಕ್ಕೆ ಸೋಪಿನ ನೀರನ್ನು ಬೆರೆಸಿ ಸಿಂಪಡನೆಗೆ ಬಳಸಬಹುದು. 1 liter ಕಷಾಯಕ್ಕೆ 1 ml ಸ್ನಾನಕ್ಕೆ ಬಳಸುವ ಸೋಪಿನ ದ್ರಾವಣ ಬಳಸಬಹುದು. ಇನ್ನು ಬೇವಿನ ಎಣ್ಣೆ, ಮನೆಯಲ್ಲೇ ತಯಾರಿಸಿದ ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಣ್ಣೆಯನ್ನ ಸಿಂಪಡನೆಗೆ ಬಳಸಬಹುದು. ಸಾಮಾನ್ಯವಾಗಿ 30 ml ಬೇವಿನ ಎಣ್ಣೆಯನ್ನ 1 liter ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ತಕ್ಷಣ ಸಿಂಪಡನೆಗೆ ಬಳಸಿಕೊಳ್ಳಬಹುದು. ಈ ಮಿಶ್ರಣಕ್ಕೂ ಸೋಪಿನ ದ್ರಾವಣ ಸೇರಿಸಬೇಕು. ಇದರಿಂದ ಸಿಂಪಡನೆಯು ಪರಿಣಾಮಕಾರಿಯಾಗಿರುತ್ತದೆ. ಬೇವಿನ ಎಣ್ಣೆಯನ್ನು ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳಾದ ಎಲೆ ಸುರುಳಿ ಹುಳು, ಕಂದು ಮತ್ತು ಬಿಳಿ ಜಿಗಿ ಹುಳು, ಎಲೆ ಕೊರೆಯುವ ಹುಳು, ನುಸಿ, ಬೇಳೆಕಾಳುಗಳ ಕೊರೆಯುವ ದುಂಬಿ, ಕೆಂಪು ಮಿಡತೆ, ಕೆಂಪು ಕೂದಲಿರುವ ಕಂಬಳಿ ಹುಳು, ವಜ್ರಬೆನಿನ ಚಿಟ್ಟೆ, ಕಾಂಡಕಾಯಿ ಕೊರೆಯುವ ಹುಳು, ಅಲ್ಲದೆ ಬೂದಿ ರೋಗ, ಹಳದಿ ನಂಜುರೋಗ ಈ ರೀತಿಯ ನಾನಾ ಕೀಟ ಮತ್ತು ರೋಗಗಳ ಹತೋಟಿಗೆ ಬಳಸಬಹುದು. 5 ಕೆಜಿ ಸೆಗಣಿ, 10 ಲೀಟರ್ ಗಂಜಲ ಮತ್ತು 10 ಕೆಜಿ ಬೇವಿನ ಎಲೆ ಈ 3 ಪದಾರ್ಥಗಳನ್ನ 100 ಲೀಟರ್ ನೀರಿನಲ್ಲಿ 48 ಗಂಟೆಗಳ ಕಾಲ ನೆನೆಸಿ ಪ್ರತಿದಿನ 3 ಬಾರಿ ತಿರುಗಿಸಿ ನಂತರ ಬಟ್ಟೆಯಲ್ಲಿ ಸೋಸಿ ಸಿಂಪಡಿಸಿ. ಇದರಿಂದ ಬೆಳೆಗಳಲ್ಲಿ ಕಂಡುಬರುವ ಸಸ್ಯ ಹೇನು ಅಂದರೆ ಎಪಿಡ್ಸ್, ಹಸಿರು ಜಿಗಿ ಹುಳು, ಬಿಳಿ ನೊಣ ಮತ್ತು ಹಿಟ್ಟಿನ ತಿಗಣೆ ಇಂತಹ ಕೀಟಗಳನ್ನು ನಿಯಂತ್ರಣದಲ್ಲಿ ಇಡಬಹುದು. ಬೇವಿನ ಬೀಜದ ಕಷಾಯ 5 ಕೆಜಿ ಬೇವಿನ ಬೀಜದ ಪಪ್ಪುಗಳನ್ನ ರುಬ್ಬಿ 25 ಲೀಟರ್ ನೀರಿನಲ್ಲಿ ಹಾಕಿ 12 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಮಾರನೇ ದಿನ ನೀರನ್ನು ಚೆನ್ನಾಗಿ ಕಲಕಿ ಶೋಧಿಸಿಕೊಳ್ಳಬೇಕು. ಶೋಧಿಸಿದ ದ್ರಾವಣಕ್ಕೆ 75 ಲೀಟರ್ ನೀರನ್ನು ಹಾಕಿ 100 ಲೀಟರ್ ಪ್ರಮಾಣಕ್ಕೆ ದ್ರಾವಣ ತರಬೇಕು. ಈ ದ್ರಾವಣಕ್ಕೆ 1% ಸೋಪಿನ ದ್ರಾವಣ ಹಾಕಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನ ಬೆಳೆಗಳಿಗೆ 24 ಗಂಟೆಗಳೊಳಗೆ ಸಿಂಪಡಿಸಲು ಮಾತ್ರ ಬಳಸಬೇಕು. ಇದರಿಂದ ಕಾಯಿ ಕೊರಕ, ಕಾಂಡ ಕೊರಕ ಮತ್ತು ಎಲೆ ತಿನ್ನುವ ಹುಳುಗಳನ್ನು ನಿಯಂತ್ರಿಸಬಹುದು. ಕಾಯಿ ಕೊರಕದ ಹುಳು ಹತೋಟಿ 5 ಕೆಜಿ ಲೋಳೆಸರ, 500 ಮಿಲಿ ಬೇವಿನ ಎಣ್ಣೆ, 1 ಕೆಜಿ ಹೊಗೆಸೊಪ್ಪನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ ಸುಮಾರು 1/4 ಭಾಗ ಕಷಾಯ ಉಳಿಯುವವರೆಗೆ ಕುದಿಸಿ ನಂತರ 50 ಗ್ರಾಂ ಅಂಟುವಾಳದ ಪುಡಿಯನ್ನು ಅದರೊಂದಿಗೆ ಮಿಶ್ರಣ ಮಾಡಬೇಕು. ಹೀಗೆ ಸಿದ್ಧವಾದ ಕಷಾಯವನ್ನು ತಣ್ಣಗೆ ಮಾಡಿ 15 ಲೀಟರ್ ನೀರಿಗೆ 150 ಮಿಲಿ ಕಷಾಯ ಸೇರಿಸಿ 2 ಬಾರಿ ಸಿಂಪಡಣೆ ಮಾಡುವುದರಿಂದ ಕಾಯಿ ಕೊರಕದ ಪರಿಣಾಮಕಾರಿ ಹತೋಟಿ ಸಾಧ್ಯ. 1 ಕೆಜಿ ಕತ್ತಾಳೆಯನ್ನ ಹಿತ್ತಾಳೆ ಪಾತ್ರೆಯಲ್ಲಿ 10 ಲೀಟರ್ ನೀರಿನೊಂದಿಗೆ ಬೆರೆಸಿ ಚೆನ್ನಾಗಿ ಕುದಿಸಿ ಶೋಧಿಸಿದ ದ್ರಾವಣಕ್ಕೆ 100 ಗ್ರಾಂ ಬೇವಿನ ಪುಡಿಯನ್ನು ಹಾಕಿ 10 ಲೀಟರ್ ನೀರನ್ನು ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಸುರುಳಿ ಹಾವಳಿ ಕಡಿಮೆಯಾಗುತ್ತದೆ. ಆಕಳ ಸೆಗಣಿ ಮತ್ತು ಹೊಂಗೆ ಎಲೆ ಮಿಶ್ರಣವನ್ನು ಭತ್ತದ ಬೆಳೆಗೆ ಉಪಯೋಗಿಸಿ ಏಡಿಗಳನ್ನು ನಿಯಂತ್ರಿಸಬಹುದು. ಬೀಜ ಸಂಗ್ರಹಣೆ ಮಾಡುವಾಗ ಒಣಗಿದ ಹೊಂಗೆ ಎಲೆಗಳನ್ನು ಸೇರಿಸುವುದರಿಂದ ಉಗ್ರಾಣದ ಕೀಟಗಳನ್ನು ನಿಯಂತ್ರಿಸಬಹುದು. ಹಸಿರು ಎಲೆಯನ್ನು ಹೊಲಕ್ಕೆ ಹಾಕಿ ನೇಗಿಲು ಹೊಡೆಯುವುದರಿಂದ ಜಂತುಹುಳವನ್ನು ನಿಯಂತ್ರಣ ಮಾಡಬಹುದು. ಕಬ್ಬಿನ ಬೆಳೆಯಲ್ಲಿ ಹೊಂಗೆ ಹಿಂಡಿಯನ್ನು ಬಳಸುವುದರಿಂದ ಗೆದ್ದಿಲು ನಿಯಂತ್ರಿಸಬಹುದು. 1 ಕಿಲೋ ಪಪ್ಪಾಯಿ ಎಲೆಗಳನ್ನು ಚೆನ್ನಾಗಿ ಅರೆದು 1 ಲೀಟರ್ ನೀರಿಗೆ ಬೆರೆಸಿ ಸೋಸಬೇಕು. ಹೀಗೆ ಸೋಸಿದ ದ್ರಾವಣಕ್ಕೆ 20 ಲೀಟರ್ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದರೆ ಬೂದಿ ರೋಗ ನಿಯಂತ್ರಿಸಬಹುದು. ತುಳಸಿ ಗಿಡ 1 ಕಿಲೋ ಎಲೆಯನ್ನ 5 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಬೇಕು. ಸೋಸಿ ಬಂದ ದ್ರಾವಣವನ್ನು ಬೆಳೆಗೆ ಸಿಂಪಡಿಸಬೇಕು. ಎಲೆ ತಿನ್ನುವ ಕೀಟಗಳ ನಿಯಂತ್ರಣ ಮತ್ತು ತತ್ತಿಗಳಿಂದ ಮರಿ ಹೊರಗೆ ಬರುವುದನ್ನು ಪ್ರತಿಬಂಧಿಸುತ್ತದೆ. ಇದು ಎಲೆ ತಿನ್ನುವ ಕೀಟಗಳ ನಿಯಂತ್ರಣ ಮತ್ತು ತತ್ತಿಗಳಿಂದ ಮರಿ ಹೊರಗೆ ಬರುವುದನ್ನು ಪ್ರತಿಬಂಧಿಸುತ್ತದೆ. ಎಲೆಗಳನ್ನು ಭೂಮಿಯಲ್ಲಿ ಮುಚ್ಚಿಡುವುದರಿಂದ ದಾರದ ಹುಳು ನಿಯಂತ್ರಣವಾಗುತ್ತದೆ. ಹೂಗಳನ್ನು ಜಜ್ಜಿದ ಪುಡಿಯನ್ನ ಏಡಿಯ ಗೂಡಿನ ಹತ್ತಿರ ಹಾಕುವುದರಿಂದ ಏಡಿ ನಿಯಂತ್ರಿಸಬಹುದಾಗಿದೆ. ಎಕ್ಕೆಗಿಡ ಯಾವುದೇ ಬೆಳೆಗಳಲ್ಲಿ ಹರಿದಾಡುವ ಕೀಟಗಳು ಹೆಚ್ಚು ಇದ್ದಾಗ ಎಕ್ಕೆಗಿಡದ ಎಲೆಗಳನ್ನು ಹೊಲದಲ್ಲಿ ಹರಡಬೇಕು. ರಾತ್ರಿ ವೇಳೆಯಲ್ಲಿ ಕೀಟಗಳು ಎಕ್ಕೆ ಗಿಡದ ಎಲೆಯ ಕೆಳಗೆ ಆಶ್ರಯ ಪಡೆದಿರುತ್ತವೆ. ಮರುದಿನ ಮುಂಜಾನೆ ಈ ಕೀಟಗಳನ್ನು ಆರಿಸಿ ನಾಶಪಡಿಸಲು ಸಹಾಯವಾಗುತ್ತದೆ. ಮತ್ತೆ ಪುನಃ ಹೊಸ ಎಲೆಗಳನ್ನು ಹೊಲಕ್ಕೆ ಹಾಕಬೇಕು. ಈ ಗಿಡದ ಎಲೆಗಳನ್ನು 8-10 ಕಿಲೋದಷ್ಟು 5-6 ದಿವಸ 100 ಲೀಟರ್ ನೀರಿನಲ್ಲಿ ನೆನೆಸಿ ಸೋಸಿ ತೆಗೆದು ದ್ರಾವಣವನ್ನು ಗೆದ್ದಲು ಬಾಧೆ ಇರುವ ಹೊಲಕ್ಕೆ ಹಾಕಿದಲ್ಲಿ ಗೆದ್ದಲು ನಿಯಂತ್ರಣವಾಗುತ್ತದೆ. ರಸ ಹೀರುವ ಕೀಟಗಳ ನಿಯಂತ್ರಣ ಹೇಗೆಂದರೆ 500 ಗ್ರಾಂ ಸಾಬೂನು ಪುಡಿಯನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. ಕುದಿಯುತ್ತಿರುವಾಗಲೇ ಇಳಿಸಿ ಆ ದ್ರಾವಣಕ್ಕೆ 8 ಲೀಟರ್ ಸೀಮೆಎಣ್ಣೆ ಮತ್ತು 4 ಲೀಟರ್ ನೀರನ್ನು ಹಾಕಿ ಚೆನ್ನಾಗಿ 5 ನಿಮಿಷಗಳ ಕಾಲ ಮಿಶ್ರಣ ಮಾಡಿ. ಈ ಅವಧಿಯಲ್ಲಿ ಎಣ್ಣೆ ಅಂಶ ಕಾಣಬಹುದು. ಇದು ಮೂಲ ಮಿಶ್ರಣವಾಗಿದ್ದು ಇದನ್ನು 1:10-15 ಪ್ರಮಾಣದಲ್ಲಿ ನೀರಿನೊಡನೆ ಬೆರೆಸಿ ಸಿಂಪಡಣೆ ಮಾಡಬೇಕು. 1:10-15 ಪ್ರಮಾಣದಲ್ಲಿ ನೀರಿನೊಡನೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಜೋಳವನ್ನು ತೊಗರಿಯಲ್ಲಿ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಸೊರಗು ರೋಗವನ್ನು ತಡೆಗಟ್ಟಬಹುದು. 3-5 ಲೀಟರ್ ಗೋಮೂತ್ರವನ್ನ ಅಷ್ಟೇ ಪ್ರಮಾಣದ ಹಸುವಿನ ಸೆಗಣಿಯಲ್ಲಿ ಸೇರಿಸಿ 4 ದಿನಗಳವರೆಗೆ ಕಳೆಯಲು ಬಿಡಬೇಕು. ನಂತರ ಈ ಮಿಶ್ರಣವನ್ನ ಶೋಧಿಸಿ ದ್ರಾವಣಕ್ಕೆ 250 ಗ್ರಾಂ ಸುಣ್ಣ ಸೇರಿಸಬೇಕು. ಇದಕ್ಕೆ 50-80 ಲೀಟರ್ ನೀರನ್ನು ಸೇರಿಸಿ ಸಿಂಪಡಿಸಿದರೆ ಕಾಯಿ ಕೊರಕ ಹುಳು ನಿಯಂತ್ರಿಸಬಹುದು. ತೊಗರಿ ಬೆಳೆಯಲ್ಲಿ ಜೋಳ ಬೆಳೆಯುವುದರಿಂದ ಪರಭಕ್ಷಕ ಕೀಟ ಕಾಕ್ಸಿನಲಿಡ್ ಮತ್ತು ಕ್ರೈಸೋಫಿಡ್ಗಳು ವೃದ್ಧಿಯಾಗುವುದಕ್ಕೆ ಸಹಾಯಕವಾಗುವುದರಿಂದ ಹಿಲಿಯೋತಿಸ್ ತೆನೆಕೊರಕ ಕೀಟ ಕಡಿಮೆಯಾಗುತ್ತದೆ. ಹೊಲದ ಸುತ್ತ ಅಲಸಂದೆ ಬೆಳೆಯುವುದರಿಂದ ಕೆಂಪು ತಲೆ ಹುಳುವಿನ ಬಾಧೆ ಹತೋಟಿ ಮಾಡಬಹುದು. ನೀರಿನೊಂದಿಗೆ ಬೇವಿನ ಎಣ್ಣೆ ಮಿಶ್ರಣ ಮಾಡಿದರೆ ಬೇರು ಕೊಳೆ ರೋಗ ಕಡಿಮೆ ಮಾಡಬಹುದು. ಶೇಂಗಾ ಬೆಳೆ ಸುತ್ತ ಸಜ್ಜೆ ಬೆಳೆಯುವುದರಿಂದ ಕುಡಿಸಾಯುವ ರೋಗ ನಿಯಂತ್ರಿಸಬಹುದು. ಶೇಂಗಾ ಬೆಳೆಯಲ್ಲಿ ಅಲಸಂದಿ ಬೆಳೆಯುವುದರಿಂದ ಸಸ್ಯ ಹೇನು ಹಾವಳಿ ಕಡಿಮೆಯಾಗುತ್ತದೆ. ಇದಲ್ಲದೆ ಅಲಸಂದಿ ಜೊತೆ ತೊಗರಿ, ಹರಳು, ಹೆಸರು ಬೆಳೆಯುವುದರಿಂದ ಕೆಂಪು ತಲೆ ಕಂಬಳಿ ಹುಳುವಿನ ಹಾವಳಿ ಕಡಿಮೆಯಾಗುತ್ತದೆ. ರೈತರಿಗೆ ಸಲಹೆಗಳು ಕೇಳಿದಿರಿ. ಕೊರೋನಾ ವೈರಸ್ ಖತರೆ ಬಚತೆ ಹುವೆ ಫಸಲ್ ಕಟಾಯಿ ಬಿಕ್ರಿ ಖರೀದ್